ಎಲ್ಲಾದರೂ ಬೆಳೆಗಾರನಾದರೂ ಭೇಟಿ ಮಾಡಿ ಅಲ್ಲಿ ಹೇಗೆ ಬೆಳೀತಾರೆ, ಏನು ಮಾಡ್ತಾರೆ? ಅವೆಲ್ಲ ನೋಡೇ ಸರ್, ನಾವೆಲ್ಲ ಹಚ್ಚಿರೋದು ಬೇರೆ ಹಚ್ಚಿದ್ದು ನೋಡಿ ನಾವು ಹಚ್ಚಿದ್ವಿ ಸರ್. ಅವರು ಎಲ್ಲ ಇಳುವರಿ ಬಂದಿದ್ದು, ಅವರೆಲ್ಲ ಬೆಳೆಯೋದು, ಅವರೆಲ್ಲ ದುಡಿಯೋದು ನೋಡಿ ನಾವು ಹಚ್ಚಿವಿ. ಸರ್, ಈಗ ನೀವು ಮೊದಲು 12 ವರ್ಷದ ಹಿಂದೆ ಹೂವನ್ನು ಬೆಳಿಲಿಕ್ಕೆ ಶುರು ಮಾಡಿದ್ರಿ, ಮೊದಲು ಯಾವ ಹೂವನ್ನು ಹಚ್ಚಿದ್ರಿ? ಮೊದಲು ಇದು ಮಲ್ಲಿಗೆನ ಹಚ್ಚಿದ್ದು ಫಸ್ಟ್ ಮಲ್ಲಿಗೆ. ಮಲ್ಲಿಗೆಯಲ್ಲಿ ಈಗ ಒಂದು ಕಾಕಡ ಇದೆ, ಅದು ವಾಸನೆ ಇರಲ್ಲ, ಅದು ಒಂಥರ ಹೂ. ಹೌದು, ಮಲ್ಲಿಗೆ ಮಲ್ಲಿಗೆ ಅದ ಸರ್ ಒಳ್ಳೆ ಒಳ್ಳೆ ಹೂ. ಹೆಸರು ವಾಸಿ ಅಂದ್ರೆ ಮಲ್ಲಿಗೆನ, ಅಡಗಲಿ ಮಲ್ಲಿಗೆ. ಅಡಗಲಿ ಮಲ್ಲಿಗೆ ಸ್ಪೆಷಲ್. ಆಮೇಲೆ ದುಂಡು ಮಲ್ಲಿಗೆ, ಅದು ತಮಿಳುನಾಡಲಿಂದ ತರಿಸಿದ್ರು ಸರ್, ಆಗಿ ಅಲ್ಲಿಂದ ತರಿಸಿ ಹಚ್ಚಿದ್ದು. ಇದು ಕಾಕಡ ಆಗಿ ಶಿವಮೊಗ್ಗಲಿಂದ ತಂದಿದ್ರು, ಶಿವಮೊಗ್ಗಲಿಂದ ತಂದು ಹಚ್ಚಿದ್ದು. ಈಗ ನೀವು ದುಂಡು ಮಲ್ಲಿಗೆನು ಬೆಳಿತಾ ಇದ್ರಿ? ಹಾ, ಬೆಳಿತೀವಿ ಸರ್. ಮಲ್ಲಿಗೆನು ಬೆಳಿ, ಮಲ್ಲಿಗೆನೂ ಇದೆ, ಕಾಕಡನೂ ಇದೆ, ಕಾಕಡನೂ ಇದೆ. ಆಮೇಲೆ ಚೆಂಡು ಹೂವು ಅದಾವ, ಇದು ಮೆಣಸಿನ ಗಿಡನೂ ಅದು, ಇಷ್ಟು ನಮ್ಮ ತೋಟದಾಗ ಅದಾವ. ಇಷ್ಟೆಲ್ಲ ಬೆಳಿ ಈಗ ಅದಾವ, ಈಗ ರೆಡಿ ಅದಾವ. ಸರ್, ಇಷ್ಟೆಲ್ಲ ಬೆಳಿಲಿಕ್ಕೆ ಶುರು ಮಾಡಿದ್ರಲ್ವ, ಈ ಮಲ್ಲಿಗೆ ಅಂಟನ್ನು ಅಥವಾ ಮಲ್ಲಿಗೆ ಈ ಹೂವನ್ನು ಬೆಳಿಲಿಕ್ಕೆ ಅದರ ಸಸಿಯನ್ನು ಎಲ್ಲಿಂದ ತರಿಸ್ಕೊಂಡ್ರಿ? ಸಸಿ ಇದೆ ಇನ್ನೊಬ್ಬ ನಗರ ಅಂತ ಹೇಳಿದ್ವಲ್ಲ ಸರ್, ಮಿರಾಪುರಹಳ್ಳಿ, ಅಲ್ಲಿಂದ ತಂದು ನಮ್ಮ ಹೊಲದಾಗ ಹಚ್ಚಿದ್ದು. ಹೇಗೆ? ಇದು 8 ಅಡಿಗೆ ಒಂದು ಹಚ್ಬೇಕು ಸರ್, ಚಕ್ ಚದ. ಅಲ್ಲ, ಈಗ 1 ಎಕರೆಗೆ ಎಷ್ಟು ಸಸಿ? 1 ಎಕರೆಗೆ ಒಂದು 800 ಕುಣಿ ಕೊಂಡ್ಬಿಟ್ರು ಸರ್. ಹೌದಾ? 650 ಹಿಡಿದು 800 ಕುಣಿ ತನಕ ಕೊಂಡ್ಬಿಟ್ರು. ಸಸಿಗಳ ದರ ಹೇಗಿರ್ತದೆ? ಅವು ಅಗಿ ಮಾಡಿರ್ತಾರೆ ಸರ್. ಸಸಿಗಳು ಏನ್ ರೇಟ್ ಸಿಗ್ತದೆ? ರೇಟ್ ಈಗ 25 ರೂಪಾಯಿ ಬಂತು ಸರ್, ಅವಾಗ 5 ರೂಪಾಯಿಗೆ ಬಂತು. ನಾವು ತಂದಾಗ 5 ರೂಪಾಯಿ 8 ರೂಪಾಯಿ, ಈಗ 25 ರೂಪಾಯಿ ರೇಟ್. ಒಂದಗಿಗೆ ಸರಿ, ಕಾಕಡ ಆಗಿ ಅವಾಗ ರೂಪಾಯಿಗೆ ಒಂದಿದ್ದು ಸರ್, ಈಗ 5 ರೂಪಾಯಿಗೆ ಒಂದು. 5 ರೂಪಾಯಿಲಿಂದ ಹಿಡಿದು 10 ರೂಪಾಯಿವರೆಗೆ ಅದು. ಇದು ದುಂಡು ಮಲ್ಲಿಗೆ 100 ರೂಪಾಯಿಗೆ 100 ಇದ್ದು ಸರ್ ಅವಾಗ. ಓ, ಹಂಗೆ ಆಗಿ ಅವು ಮೆಣಸಿನ ಗಿಡ ಇದ್ದಂಗೆ ಇಡ್ದವು. ದುಂಡು ಮಲ್ಲಿಗೆ ಕಡಿಮೆ ರೇಟ್ ಇತ್ತು, ಅದು ಕಡಿಮೆ ರೇಟ್ ಅದು. ಈಗ 5 ರೂಪಾಯಿಗೆ ಒಂದು ಆಗ್ಯಾವ ಸರ್ ಅವು. ಅಂದರೆ ಈಗ ಮಲ್ಲಿಗೆ ರೇಟ್ ಜಾಸ್ತಿ ಇದೆ ಸಸಿದು? ಹಾಂ, ಮಲ್ಲಿಗೆ ರೇಟ್ ಜಾಸ್ತಿ, 25 ರೂಪಾಯಿಗೆ ಒಂದು. ಓ, ಆಗಿ ಏನು ವಿಶೇಷ ಇವುಗಳಿಗೂ ಅದಕ್ಕೂ? ಇದು ರೇಟ್ ಏರ್ಕೊಂತ ಹೋಗ್ತೈತಲ್ಲ ಸರ್, ಹಂಗೆ ಕಾಲಮಾನ ಚೇಂಜ್ ಆದಂಗೆಲ್ಲ ಅದು ಚೇಂಜ್ ಹಾಕ್ಯಂತ ಹೋಗ್ತೈತೆ. ಈಗ ಸರಿ, 1 ಎಕರೆಯಲ್ಲಿ ನೀವು ಹೂವಿನ ಬೆಳೆಗಳನ್ನು, ಈಗ ಮಲ್ಲಿಗೆ ಬೆಳೀಲಿ, ದುಂಡು ಮಲ್ಲಿಗೆ ಬೆಳೀಲಿ, ಕಾಕಡ ಬೆಳೀಲಿ, ಆ ಭೂಮಿಯ ಸಿದ್ಧತೆಯನ್ನೆಲ್ಲ ಮೊದಲೆಲ್ಲ ಹೇಗೆ ಮಾಡ್ಕೊಂಡ್ರಿ, ಏನೇನು ಮಾಡ್ಕೊಂಡ್ರಿ? ಮೊದಲು ರೆಂಟಿ ಹೊಡೆದೇವು ಸರ್, ರೆಂಟಿ ಹೊಡೆದು ಹರಿಗೀವಿ, ಹರಿಗಿ ಆಮೇಲೆ ಇದು ಲೈನ್ ಬಿಡೋದು, ಅದರದ್ದು ಲೈನ್ ಬಿಟ್ಟು ಕುಣಿ ತೆಗಿಬೇಕು, ಕುಣಿ ತೆಗೆದು ನೀರು ಹಾಕಿ ಗಿಡ ಸಸಿ ಹಚ್ಚೋದು. ಸಸಿ ಹಚ್ಚೋದೆಲ್ಲ ಲೇಬರ್ಸ್ ಕಡೆಯಿಂದನೇ ಮಾಡಿಸ್ತೀರಾ ಅಥವಾ? ಲೇಬರ್ ಥರೆಲ್ಲ ಮಾಡಿವಿ, ನಾವು ಮಾಡ್ತೀವಿ. ನೀವು ಮಾಡ್ತೀವಿ? ಹಾಂ, ನಾವು ಮಾಡಿವಿ. ಮಿಷಿನ್ಗಳ ಬಳಕೆ ಇದೆಯಾ ಇದರಲ್ಲಿ? ಇಲ್ಲ ಇಲ್ಲ, ಮಿಷಿನ್ ಗಿಷಿನ್ ಏನಿಲ್ಲ. ಹೂವಿನ ಗಿಡಗಳಲ್ಲಿ ಮಿಷಿನ್ಗಳ ಬಳಕೆ ಇಲ್ಲ? ಇಲ್ಲ ಇಲ್ಲ, ಅದು ಸಪ್ರೇಟಾಗಿ ಇರಬೇಕು. ಹಾಂ ಹಾಂ, ಸರಿ. ಈಗ ಮಲ್ಲಿಗೆಯ ಸಸಿಗಳನ್ನು ನಾಟಿ ಮಾಡ್ತೀರಂತ ಇಟ್ಕೊಳ್ಳಿ, ಅವುಗಳ ಆರೈಕೆ ಹೆಂಗೆ, ಏನೇನು ಶುರು ಮಾಡ್ತೀರಾ ಆರಂಭ? ಅದು ಮಲ್ಲಿಗೆ ಸಸಿ ಐತಲ್ಲ ಸರ್, ಕೆಳಗಡೆ ತೆಗೆಯೋದು, ಅದು ಹಿಂಗೆ ಹರಿ ಇರ್ತಾವೆ, ಹಿಂಗೆ ಕೆಳಗೆ ಹಾಕೋದು, ಆಮೇಲೆ ಮಣ್ಣು ಹಾಕೋದು, ಅದ್ರ ಮೇಲೆ ಹಾಕಿ ನೀರು ಬಿಡೋದು. 1-6 ತಿಂಗಳು ಆದಮೇಲೆ ಸಸಿ ಹಾಕ್ತಾವೆ ಸರ್, ಬೇರೆ ಬಿಟ್ಟು ಬೇರೆ ಬಿಟ್ಟು. ಸರಿ, ಆಮೇಲೆ ಆ ಗಿಡ ಇರ್ತದಲ್ಲ ಸರ್, ಅಲ್ಲಿ ಕಟಿಂಗ್ ಮಾಡೋದು, ಕಟಿಂಗ್ ಮಾಡಿ ಗುದ್ಲಿ ಹಾಕಿ ಕೇಳೋದು. ಕಿತ್ತು ಮತ್ತೆ ಬೇರೆ ಜಾಗಕ್ಕೆ ಹಚ್ಚೋದು. ಹಚ್ಚೋದು ಅಂದರೆ ಮೊದಲು ನೀವು ಇದನ್ನು ಸಸಿ ತಂದು ಹಾಕಿ ಗಿಡ ಬೆಳೆದು ಗಿಡ ಮಾಡ್ಕೊಳ್ತೀರಿ? ಗಿಡ ಮಾಡ್ಕೊಂಡ್ಮೇಲೆ ಅದು ಮಾಡೋದು. ಆ ಗಿಡನ ಮತ್ತೆ ಬೇರೆ ಕಡೆ ಹಚ್ತೀರಿ? ಬೇರೆ ಹಚ್ತೀವಿ. ಅದು ದೊಡ್ಡ ಗಿಡ ಕೆಲ್ಸಕ್ಕೆ ಬರಲ್ಲ ಸರ್, ಆಗಿ ಮಾಡಿದ್ದೆ ಅದರ ಆಯಸ್ ಕಮ್ಮಿ ಆಗ್ತದೆ. ಸರಿ, ಈಗ ಇದು ಎಷ್ಟು ದಿನದಲ್ಲಿ ಫಸಲನ್ನು ಕೊಡ್ಲಿಕ್ಕೆ ಶುರು ಮಾಡ್ತದೆ ನೀವು ನಾಟಿ ಮಾಡಿದ್ಮೇಲೆ? ಈಗ ನಾಟಿ ಮಾಡಿದ್ಮೇಲೆ 1 ವರ್ಷಕ್ಕೆ ಬರ್ತಾವೆ ಸರ್. 1 ವರ್ಷಕ್ಕೆ ಕಾಯ್ಬೇಕು? 1 ವರ್ಷಕ್ಕೆ ಕಾಯಮ್ಮ. ಆಮೇಲೆ ಈಗ 500 ಗಿಡ ಹಚ್ತೀವಿ ಸರ್, 500 ಗಿಡಕ್ಕೆ 1-10 ಕೆಜಿ ಬರ್ತಾವೆ ಫಸ್ಟಿಗೆ. ಆಮೇಲೆ 1 ವರ್ಷಕ್ಕೆ 1-20 ಕೆಜಿ ಬರ್ತಾವೆ, 1 ವರ್ಷಕ್ಕೆ 1-30 ಕೆಜಿ ಬರ್ತಾವೆ, 1 ವರ್ಷಕ್ಕೆ 50 ಕೆಜಿ ಬರ್ತಾವೆ. ಹಿಂಗೆ ವರ್ಷದಿಂದ ವರ್ಷಕ್ಕೆ ಏರ್ಕೊಂತ ಹೋಗೋದು ಅದು. ಆಮೇಲೆ ಕಮ್ಮಿ ಹಾಕೆ ಅಂತ ಬರ್ತದೆ. ಎಷ್ಟು ವರ್ಷದವರೆಗೆ ಇರುತ್ತೆ ಅದು? 40 ವರ್ಷದ ತಾನೇ ಇರ್ತದೆ ಸರ್. ಅಲ್ಲ, ಎಷ್ಟು ವರ್ಷದವರೆಗೂ ಏರಿಕೆ ಆಗುತ್ತೆ ಇಳುವರಿಯಲ್ಲಿ? ಇಳುವರಿಯಲ್ಲಿ ಎಷ್ಟು ವರ್ಷ ಅಂದರೆ 15 ವರ್ಷ ಫುಲ್ ಬರ್ತದೆ ಸರ್, ಮಗ್ಗೆ ಜಾಸ್ತಿ ಬರ್ತದೆ. 15 ವರ್ಷದ ನಂತರ ಗಿಡದಿಂದ ಕಡಿಮೆ ಆಗ್ತದೆ? ಕಡಿಮೆ ಹಾಕಂತ ಬರ್ತದೆ. ಓಹೋ, ಆಯಸ್ ಕಮ್ಮಿ ಆಗ್ತದಲ್ಲ ಸರ್, ಅವಾಗಲೇ ಅವು ಗಿಡ ಇರೋದು 40 ವರ್ಷದ ತಾನೇ ಇರ್ತವೆ. ಓಹ್, ಸೊ ಅದು ಮಧ್ಯಮ ಅವಧಿ ಅಂದ್ರೆ 15-20 ವರ್ಷ. ಆಮೇಲೆ ಇಳಿಮುಖ? ಆಮೇಲೆ ಇಳಿಮುಖ. ಆಮ್ 40 ವರ್ಷದ ನಂತರ ಮತ್ತೆ ಸಸಿಗಳು ಚೇಂಜ್ ಮಾಡಬೇಕಾ? ಅದು ನೆಲ ಚೇಂಜ್ ಮಾಡ್ಬೇಕು ಸರ್, ತೆಗಿಬೇಕಾ? ತೆಗಿಬೇಕು. ಸರ್, ಈಗ ಈ ಮಲ್ಲಿಗೆ ಬೆಳೆಯೋದಕ್ಕೆ ಯಾವ್ಯಾವ ರೀತಿಯ ಗೊಬ್ಬರಗಳನ್ನು,